ಪಿಯುಸಿ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗಗಳಿಗೆ ಹಾಗೂ ಬಿಎ ಬಿಕಾಂ ಬಿಬಿಎ ಬಿಸಿಎ ತರಗತಿಗಳ ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆಗಳು ಡಾಕ್ಟರ್ ವಿನಾಯಕ್ ಗ್ರಾಮ್ ಪುರೋಹಿತ್ 9441266635, ಶ್ರೀ ಟಿಆರ್ ಕುಲಕರ್ಣಿ 9448985968. ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಫೀಸು ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233. ವಿಜಯಪುರದ ಯಶೋಧ ಆಸ್ಪತ್ರೆಯಲ್ಲಿ ಇದೇ ಮೇ 15ರಿಂದ ಜೂನ್ 5ರವರೆಗೆ ಉಚಿತ ಆಂಜಿಯೋಗ್ರಫಿ ಕ್ಯಾಂಪ್ ನಡೆಯುತ್ತಿದೆ. 45 ವರ್ಷ ಮೇಲ್ಪಟ್ಟವರು, ನಡೆಯುವಾಗ ಉಸಿರಾಟದ ತೊಂದರೆ, ಡಯಾಬಿಟಿಸ್, ಅಧಿಕ ರಕ್ತದೊತ್ತಡ, ಹೆಚ್ಚು ಕೊಲೆಸ್ಟ್ರಾಲ್ ಮತ್ತು ಅಧಿಕ ತೂಕ ಹೊಂದಿರುವವರು ಈ ಉಚಿತ ತಪಾಸಣೆಯಲ್ಲಿ ಭಾಗವಹಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಯಶೋಧ ಆಸ್ಪತ್ರೆ, ಸೋಲಾಪುರ ಬೈಪಾಸ್ ಜಂಕ್ಷನ್, ವಿಜಯಪುರ. ಮೊಬೈಲ್ ಸಂಖ್ಯೆ 8883808666. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಫೀಸು ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233. ಒಂದು ಸಮುದಾಯದ ಪ್ರಗತಿಯನ್ನು ನಾನು ಆ ಸಮುದಾಯದಲ್ಲಿ ಮಹಿಳೆಯರು ಸಾಧಿಸಿರುವ ಪ್ರಗತಿಯ ಮಾನದಂಡದ ಮೇಲೆ ಅಳೆಯುತ್ತೇನೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ವೈಜ್ಞಾನಿಕವಾಗಿ ಹಣ್ಣು ಮಾಡುವ ವಿಧಾನ, ಈ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಚಂದನ್ ಅವರಿಂದ ಮಾಹಿತಿ. ತಜ್ಞವಾಣಿ ಆಕಾಶವಾಣಿ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ವೈಜ್ಞಾನಿಕವಾಗಿ ಹಣ್ಣು ಮಾಡುವ ವಿಧಾನ, ಈ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಚಂದನ್ ಅವರಿಂದ ಮಾಹಿತಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಂದನ್, ಸಹ ಪ್ರಾಧ್ಯಾಪಕರು, ಕೊಯ್ಲೋತ್ತರ ತಂತ್ರಜ್ಞಾನ. ನಾನು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಾನು ತೋಟಗಾರಿಕೆ ಬೆಳೆಗಳಲ್ಲಿ ವೈಜ್ಞಾನಿಕವಾಗಿ ಹಣ್ಣು ಮಾಡುವ ವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಮಾರುಕಟ್ಟೆಗೆ ಸ್ವಲ್ಪ ದಿನದಲ್ಲೇ ಹಣ್ಣುಗಳ ರಾಜನಾದಂಥ ಮಾವು ಬರುತ್ತೆ. ಈ ಮಾವಿನ ಕಾಯಿಗಳನ್ನು ಹಣ್ಣು ಮಾಡೋದಕ್ಕೆ ಬಹಳಷ್ಟು ವರ್ತಕರು ಮಾಡ್ತಾ ಇರುವಂಥ ವಿಧಾನ ಏನು ಇದೆಯಲ್ಲ, ಅದು ಬಹಳ ತಪ್ಪಾಗಿ ಇರುತ್ತೆ. ಹಾಗಾಗಿ ನಾವು ಒಂದು ರೀತಿಯ ಆರೋಗ್ಯಕರವಾದಂತಹ ವಿಧಾನವನ್ನ ಅನುಸರಿಸಿ ಕಾಯಿಗಳನ್ನ ಮಾಗಿಸುವುದು ಅಥವಾ ಪಕ್ವವನ್ನ ಮಾಡೋದ್ರಿಂದ ಕಾಯಿಗಳು ಕೂಡ ತುಂಬಾ ದಿನ ಕೆಡದನೆ ಬಾಳಿಕೆ ಬರುತ್ತವೆ, ಹಾಗೂ ಅದನ್ನ ತಿಂದಂತಹ ಗ್ರಾಹಕರಿಗೂ ಕೂಡ ಆರೋಗ್ಯ ಕೂಡ ಉತ್ತಮವಾಗಿ ಇರುತ್ತೆ. ನಾವು ಯಾವುದೇ ಒಂದು ಬೆಳೆಯನ್ನ ನೋಡಿದಾಗ ಬಹಳಷ್ಟು ಸಮಸ್ಯೆಗಳನ್ನ ಇದರಲ್ಲಿ ನಾವು ಗಮನಿಸ್ತೀವಿ. ಕೊಯ್ಲತರ ವಿಷಯಕ್ಕೆ ಸಂಬಂಧಪಟ್ಟಂತೆ ರೈತರುಗಳು ಯಾವುದೇ ಒಂದು ಬೆಳೆಯನ್ನ ಸರಿಯಾದ ಹಂತದಲ್ಲಿ ಕೊಯ್ಲನ್ನ ಮಾಡಬೇಕು. ಸರಿಯಾದ ಹಂತದಲ್ಲಿ ಕೊಯ್ಲು ಮಾಡೋದು ಹೇಗೆ ಅಂತಂದ್ರೆ, ಪ್ರತಿಯೊಂದು ಪದಾರ್ಥಗಳು ಅಥವಾ ಕಾಯಿ ಆಗ್ಬೋದು, ಹಣ್ಣು, ತರಕಾರಿ ಯಾವುದೇ ಆಗ್ಬೋದು, ಒಂದು ಬೆಳವಣಿಗೆ ಹಂತಕ್ಕೆ ಬಂದಾಗ ತನ್ನಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತೋರಿಸುತ್ತೆ. ಆ ಬದಲಾವಣೆಗಳನ್ನ ನಾವು ಅನುಸರಿಸಿ ಅವುಗಳನ್ನ ಗಮನದಲ್ಲಿ ಇಟ್ಕೊಂಡು ಸರಿಯಾಗಿ ನಾವು ಕೊಯ್ಲು ಮಾಡ್ತು ಅಂತಂದ್ರೆ ಅವುಗಳನ್ನ ಹೆಚ್ಚಿನ ದಿನ ಕಾಪಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಮಾವು. ಮಾವಿನಲ್ಲಿ ಏನು ಅಂತಂದ್ರೆ, ಕಾಯಿಗಳು ಚೆನ್ನಾಗಿ ಬಲಿತ ಆದ್ಮೇಲೆ ಅದು ತೊಟ್ಟಿನ ಅಕ್ಕಪಕ್ಕ ಇರುವಂತ ಭುಜ ಚೆನ್ನಾಗಿ ಉಬ್ಬಿರುತ್ತೆ. ಉಬ್ಬಿರೋಂಥ ಕಾಯಿಗಳನ್ನ ನಾವು ಕಟಾವು ಮಾಡ್ತು ಅಂತಂದ್ರೆ ಅದರಲ್ಲಿ ಉತ್ತಮವಾದ ಪೋಷಕಾಂಶಗಳು ಇರುತ್ತೆ, ಉತ್ತಮ ಗುಣಮಟ್ಟದ ಹಣ್ಣುಗಳನ್ನ ನಾವು ಪಡಿಬಹುದು. ಹಾಗೇನೆ ಬಾಳೆನಲ್ಲಿ ಬಹಳಷ್ಟು ನಾವು ನೋಡೋದು ಅಂತಂದ್ರೆ ಬಹಳ ಎಳೆ ಇರುವಂತಹ ಬಾಳೆಕಾಯಿಗಳನ್ನೇ ರೈತರುಗಳು ಕೊಯ್ಲು ಮಾಡಿಬಿಡ್ತಾರೆ.

ನಾವು ಯಾವ ಕಾಯಿಗಳನ್ನ ಹಣ್ಣು ಮಾಡಬೇಕು ಅಂತೀವಲ್ಲ ಅದನ್ನು ಪಿ ವಿ ಸಿ ಕ್ರೇಟ್ಗಳೊಳಗಡೆ ತುಂಬಿ ತುಂಬಿದ ನಂತರ ಆ ಕ್ರೇಟ್ಗಳನ್ನ ಆ ಕೊಠಡಿ ಒಳಗಡೆ ಇಡುವಂಥದ್ದು ಇಟ್ಟು ಇವತ್ತು ರೈಪ್ ಗ್ಯಾಸ್ ಅಂದ್ಬಿಟ್ಟು ಒಂದು ಎಥಿಲಿನ್ ಗ್ಯಾಸು ನಾವು ಟಿನ್ ಕ್ಯಾನ್ಗಳಲ್ಲಿ ಸಿಗುತ್ತೆ. ನಾವು ಈ ನಮ್ಮ ದೇಹಗಳಿಗೆ ಸೆಂಟಲ್ನ ಹೊಡ್ಕೊಳ್ಳೋಕೆ ಯಾವ ರೀತಿ ಕ್ಯಾನ್ಗಳು ಬರ್ತಲ್ಲ ಅದೇ ರೀತಿ ಸಣ್ಣ ಕ್ಯಾನ್ಗಳಲ್ಲಿ ಸಿಗುತ್ತೆ. ಆ ಕ್ಯಾನಲ್ಲಿರುವಂಥ ಗ್ಯಾಸನ್ನ ಕಾಯಿಗಳಲ್ಲಿ ತುಂಬ ಇಟ್ಟಾದ್ಮೇಲೆ ಆ ಚೇಂಬರ್ ಒಳಗಡೆಗೆ ಈಗ ಸುಮಾರು 1.5 meter ಉದ್ದ 1.5 meter ಅಗಲ 1.5 meter ಎತ್ತರ ಇರುವಂತಹ ಕೊಠಡಿಗಳಲ್ಲಿ ಸುಮಾರು 4 ಕಡೆ 5-5 seconds ಅದನ್ನ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿ ಕೊಠಡಿ ಬಾಗಿಲನ್ನ ಮುಚ್ಚಿಬಿಟ್ಟು ಒಂದು ದಿನ ಅಂದ್ರೆ 24 hours ಹಾಗೆ ಬಿಟ್ಬಿಡ್ಬೇಕು. 24 hours ಆದ ನಂತರ ಆ ಚೇಂಬರ್ ಅನ್ನ ನಾವು ಓಪನ್ ಮಾಡಿ ಕಾಯಿಗಳನ್ನ ನಾವು ಈ CFE ಬಾಕ್ಸ್ ಅಥವಾ ರಟ್ಟಿನ ಬಾಕ್ಸ್ ಅಂತ ಹೇಳ್ತೀವಿ ಅಲ್ಲ ಅದರೊಳಗಡೆ ತುಂಬಿ ಇಡಬೇಕು. ತುಂಬಾ ಸೀಲ್ ಮಾಡಿ ಅದನ್ನ ಮಾರುಕಟ್ಟೆಗೆ ಕಳಿಸ್ಬಿಡ್ಬೇಕು. ಈಗ ಮಾರ್ಕೆಟಿಗೆ ಕಳಿಸಿದಂತ ಈ ಕಾಯಿಗಳು 2 days ಆದ ನಂತರ ಬಾಕ್ಸ್ ಗಳನ್ನ ಓಪನ್ ಮಾಡ್ತು ಅಂತಂದ್ರೆ ಸಂಪೂರ್ಣವಾಗಿ ಮಾಗಿರುತ್ತವೆ. ತುಂಬಾ ಉತ್ಕೃಷ್ಟವಾದಂತಹ ಗುಣಮಟ್ಟ ಇರುತ್ತೆ. ಬಣ್ಣ ಆಗ್ಬೋದು, ರುಚಿ ಆಗ್ಬೋದು, ವಾಸನೆ ಪ್ರತಿಯೊಂದರದಲ್ಲೂ ಬಹಳಷ್ಟು ಉತ್ಕೃಷ್ಟತೆ ಇರುತ್ತೆ ಮತ್ತೆ ಆರೋಗ್ಯಯುತವಾಗಿ ಇರುತ್ತೆ. ಇವತ್ತು ಈ ಚೇಂಬರ್ನ ನಾವು ನಿರ್ಮಿಸಿಕೊಳ್ಳಕ್ಕೆ ನಮಗೆ ಜಾಸ್ತಿ ಖರ್ಚು ತಗೊಳ್ಳೋದಿಲ್ಲ. ಸುಮಾರು 1,000 rupees ಅಷ್ಟು ಆಗ್ಬೋದು. ಜೊತೆಗೆ ಈ ಟಿನ್ ಕಂಟೈನರ್ ಅಂತ ಹೇಳಿದ್ನಲ್ಲ ಅದು ನಿಮಗೆ ಒಂದು ಟಿನ್ಗೆ ಸುಮಾರು 250-300 rupees ವೆಚ್ಚ ತಗುಲುತ್ತೆ. ಅದು ಸುಮಾರು 2.5 tons ಅಷ್ಟು ಕಾಯಿಗಳನ್ನ ಹಣ್ಣು ಮಾಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ 1 kg ಕಾಯಿನ ಮಾಗಿಸೋದಕ್ಕೆ ತಗುಲುವಂತ ಖರ್ಚು ಕೇವಲ 25 paise. ಇದರಲ್ಲಿ ನಾವು ಕಾಯಿಗಳನ್ನ ಸಮಾನಾಂತರವಾಗಿ ಹಣ್ಣನ್ನು ಮಾಡಿ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನ ಮಾರುಕಟ್ಟೆಯಲ್ಲಿ ನಾವು ಗ್ರಾಹಕರಿಗೆ ವಿತರಿಸಬಹುದು ಮತ್ತೆ ಅದನ್ನ ಕೊಂಡಂತ ಗ್ರಾಹಕರಿಗೂ ಕೂಡ ಉತ್ತಮ ಆರೋಗ್ಯವಾಗಿರುತ್ತೆ ಮತ್ತೆ ಆ ಹಣ್ಣುಗಳು ಹೆಚ್ಚಿನ ದಿನ ಬಾಳಿಕೆ ಬರುತ್ತೆ, ಕೊಳೆಯುವಂಥದ್ದು ಸಾಧ್ಯತೆಗಳು ಇರೋದಿಲ್ಲ. ಹಾಗಾಗಿ ನಾನು ರೈತರುಗಳಲ್ಲಿ ಆಗ್ಬೋದು, ವರ್ತಕರುಗಳಲ್ಲಿ ಕೇಳ್ಕೊಳ್ಳೋದು ಅಂತಂದ್ರೆ ನಮ್ಮ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತಹ ಈ ವಿಧಾನವನ್ನ ತಾವು ಅಳವಡಿಸ್ಕೋಬೇಕು, ಕ್ಯಾಲ್ಸಿಯಂ ಕಾರ್ಬೈಡ್ ಬಳಕೆಯನ್ನ ಆದಷ್ಟು ತಡಿಬೇಕು ಅಂತ ಕೇಳ್ಕೊಳ್ತೀವಿ. ಇದಾದ ನಂತರ ಬಹಳಷ್ಟು ರೈತರುಗಳು ಮಾರುಕಟ್ಟೆಗೆ ಈ ಕಾಯಿಗಳನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಅದಕ್ಕೆ ನಾನು ಒಂದು ಮುಖ್ಯವಾಗಿ ಒಂದು ವಿಷಯ ಹೇಳೋದು ಏನಂತಂದ್ರೆ, ಹಾಗೇನೆ ಈಗ ಕಾಯಿಗಳನ್ನ ಕೊಯ್ಲು ಮಾಡಿ ಹಾಗೇನೆ ಯಾರಿಗೋ ಒಬ್ಬರಿಗೆ ವರ್ತಕರಿಗೆ ನೀವು ಮಾರಾಟ ಮಾಡೋದಕ್ಕಿಂತ ನಾನು ಈಗ ತಿಳಿಸಿದಂಗೆ ವೈಜ್ಞಾನಿಕವಾಗಿ ಕಾಯಿಗಳನ್ನ ನೀವು ಹಣ್ಣು ಮಾಡಿ ಇವತ್ತು CFE ಬಾಕ್ಸಸ್ ಅಂತ ಬರುತ್ತೆ. ಅದು 2 kg ಬಾಕ್ಸ್ ಆಗ್ಬೋದು, 5 kg ಬಾಕ್ಸ್ಗಳು ಆಗ್ಬೋದು. ಅದರಲ್ಲಿ ಈ ಹಣ್ಣುಗಳನ್ನ ಇಡಬೇಕು. ಅಂದ್ರೆ ಕೆಳಗಡೆ ಅರ್ದಿರುವಂತ ಪೇಪರ್ ಚೂರುಗಳನ್ನ ಇಟ್ಟುಬಿಟ್ಟು ಕಾಯಿಗಳನ್ನ ಅದರಲ್ಲಿ ಜೋಡಿಸಿ ಸರಿಯಾಗಿ ಪ್ಯಾಕಿಂಗ್ ಮಾಡಿ ನಿಮ್ಮದೇ ಆದಂತ ಒಂದು ಬ್ರ್ಯಾಂಡ್ನ ಹೆಸರನ್ನ ಕೊಟ್ಟು ಅದನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ನೇರವಾಗಿ ಮಾರುಕಟ್ಟೆಯನ್ನ ಮಾಡಬೇಕು. ಈ ರೀತಿ ನೇರವಾಗಿ ಮಾರುಕಟ್ಟೆಯನ್ನ ಮಾಡಿದಾಗ ಕನಿಷ್ಠ ನಿಮ್ಗೆ 30-40% ಅಷ್ಟು ಹೆಚ್ಚಿನ ಲಾಭವನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ತೋಟಗಾರಿಕೆ ಇಲಾಖೆಯವರಾಗ್ಬೋದು, ಜಿಲ್ಲಾ ಕೇಂದ್ರ ಸ್ಥಾನಗಳಲ್ಲಾಗ್ಬೋದು, ಅಥವಾ ನಮ್ಮ ರಾಜ್ಯದ ಬೆಂಗಳೂರಿನಲ್ಲಿ ಆಗ್ಬೋದು, ಮಾವು ಮೇಳಗಳು ಅಂತ ಅಥವಾ ಬೇರೆ ಬೇರೆ ಹಣ್ಣಿನ ಮೇಳಗಳನ್ನ ಮಾಡ್ತಾ ಇರ್ತಾರೆ, ಅಲ್ಲಿಗೂ ಕೂಡ ತಾವು ಹೋಗಿ ಈ ನೇರವಾಗಿ ಮಾರಾಟವನ್ನ ಮಾಡಬಹುದು. ಇದರಿಂದ ರೈತರಿಗೂ ಕೂಡ ಹೆಚ್ಚಿನ ಲಾಭ ಇರುತ್ತೆ, ಗ್ರಾಹಕರಿಗೂ ಕೂಡ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಹಣ್ಣುಗಳು ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದಲ್ಲದೆ ಇನ್ನು ಕೆಲವೊಂದು ವಿಚಾರಗಳನ್ನ ಹೇಳಬೇಕು ಅಂತಂದ್ರೆ, ಈ ಕಾಯಿಗಳನ್ನ ಕೊಯ್ಲು ಮಾಡೋದಕ್ಕೆ ಮುಂಚೆ ರೈತರುಗಳು ಸಿಂಪರಣೆಯನ್ನ ತೆಗೆದುಕೊಳ್ತಾರೆ. ಬಹಳಷ್ಟು ತರಕಾರಿಗಳಲ್ಲಿ ನೋಡಿದ್ದೀವಿ, ಹಣ್ಣುಗಳಲ್ಲಿ ನೋಡಿದ್ದೀವಿ, ಕೆಲವೊಂದು ಕೀಟನಾಶಕಗಳು ಅಥವಾ ರೋಗನಾಶಕಗಳನ್ನ ಸಿಂಪರಣೆಯನ್ನ ಮಾಡಿ ಕೆಲವೇ ದಿನಗಳಲ್ಲಿ ಅದನ್ನ ಕಾಯಿಗಳನ್ನ ಕೊಯ್ಲು ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಹಣ್ಣು ಅಥವಾ ತರಕಾರಿಗಳಲ್ಲಿ ಕೀಟನಾಶಕದ ಅಂಶ ಜಾಸ್ತಿ ಇರುತ್ತೆ, ಅದನ್ನ ತಿಂದಂತಹ ಗ್ರಾಹಕನಿಗೂ ಕೂಡ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನಾನು ಒಂದು ಮುಖ್ಯವಾಗಿ ಹೇಳೋದು ಅಂತಂದ್ರೆ, ಯಾವುದೇ ತರಕಾರಿ ಆಗ್ಬೋದು ಅಥವಾ ಕಾಯಿ ಹಣ್ಣುಗಳು ಆಗ್ಬೋದು, ಕೊಯ್ಲು ಮಾಡುವ 40-45 days ಮೊದಲನೇ ನಿಮ್ಮ ಕೊನೆಯ ಸಿಂಪರಣೆಯನ್ನ ಕೈಗೊಳ್ಳಬೇಕು. ಅದಾದ ನಂತರ ದಯವಿಟ್ಟು ಯಾವುದೇ ಸಿಂಪರಣೆಯನ್ನ ನೀವು ಮಾಡಬೇಡಿ. ಅದು ಕೀಟನಾಶಕಗಳ ಅಂಶ ಜಾಸ್ತಿ ಕಾಯಿಗಳಲ್ಲಿ ತರಕಾರಿಗಳಲ್ಲಿ ಇದ್ದು ಗ್ರಾಹಕರಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನ ಉಂಟು ಮಾಡುತ್ತೆ. ಹಾಗೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಈಗ ಬೇಸಿಗೆ ಪ್ರಾರಂಭ ಆಗ್ತಾ ಇದೆ, ಕಲ್ಲಂಗಡಿ ಕೂಡ ಮಾರುಕಟ್ಟೆಗೆ ಬರ್ತಾ ಇದೆ. ಕೆಲವೊಂದು ಕಡೆ ಗಮನಿಸಿರುವ ಅಥವಾ ಪೇಪರ್ಗಳಲ್ಲಿ ಓದಿರೋ ಪ್ರಕಾರ ಕೆಲವೊಂದು ಕಲ್ಲಂಗಡಿಗೆ ಇಂಜೆಕ್ಷನ್ ಮುಖಾಂತರ ರಾಸಾಯನಿಕವನ್ನ ತುಂಬುತ್ತಾ ಇದ್ದಾರೆ, ಅದು ಕೆಂಪು ಬಣ್ಣಕ್ಕೆ ಬರಲಿ ಅಂತ. ಇದು ಕೂಡ ಆರೋಗ್ಯಯುತವಾದಂತಹ ಬೆಳವಣಿಗೆ ಅಲ್ಲ. ಇವತ್ತು ಏನು ಅಂತಂದ್ರೆ, ಕೆಲವರು ಯಾವುದೋ ಒಂದು ದುರಾಸೆಯಿಂದ ಕಲ್ಲಂಗಡಿಗೆ ಎರಿಥ್ರೋಸಿನ್ ಅಂತ ಒಂದು ರಾಸಾಯನಿಕವನ್ನ ಇಂಜೆಕ್ಷನ್ ಸಿರಂಜಿನ್ ಮುಖಾಂತರ ಕೊಡೋದ್ರಿಂದ ಆ ಒಳಗಿನ ಹಣ್ಣಿನ ತಿರುಳು ಬೇಗನೆ ಜಾಸ್ತಿ ಗಾಢವಾದ ಕೆಂಪು ಬಣ್ಣಕ್ಕೆ ಇರುತ್ತೆ. ಹಾಗಾಗಿ ರಾಸಾಯನಿಕವನ್ನು ನೀಡ್ತಾ ಇದ್ದಾರೆ. ಇದು ಕೂಡ ಒಂದು ಮೌಲ್ಯಯುತವಾದಂಥ ಒಂದು ಗುಣಧರ್ಮ ಅಲ್ಲ. ದಯವಿಟ್ಟು ಇದನ್ನು ನಿಲ್ಲಿಸಬೇಕು. ಈ ರಾಸಾಯನಿಕವನ್ನು ಹಣ್ಣುಗಳಲ್ಲಿ ತುಂಬೋದ್ರಿಂದ ಏನಾಗುತ್ತೆ ಅಂತಂದರೆ ಮಕ್ಕಳುಗಳಲ್ಲಿ ಅವರ ಒಂದು ಬೆಳವಣಿಗೆನೆ ಕೂಡ ಬದಲಾವಣೆ ಆಗ್ಬಿಡುತ್ತೆ. ಸಣ್ಣ ಮಕ್ಕಳು ಬೇಗನೆ ಮೆಚ್ಯೂರ್ಡ್ ಆಗುವಂಥದ್ದು ಅಥವಾ ಬುದ್ಧಿಮಾನ್ಯ ಥರ ಆಗುವಂಥದ್ದು, ಅವರಲ್ಲಿ ಥೈರಾಯ್ಡ್ ಹಾರ್ಮೋನ್ನ ಒಂದು ಉತ್ಪಾದನೆ ಸರಿಯಾಗಿ ಆಗದೇ ಇರುವಂಥದ್ದು, ಈ ರೀತಿ ಬಹಳಷ್ಟು ದುಷ್ಪರಿಣಾಮಗಳು ಆಗ್ತವೆ. ಈ ಯಾರಾದರೂ ಈ ಥರ ಇಂಜೆಕ್ಷನ್ ಕೊಟ್ಟು ಅದನ್ನು ಕೆಂಪು ಮಾಡಿದ್ದಾರೆ ಅಂತ ಕಂಡುಹಿಡಿಬೇಕು ಅಂತಂದರೆ ಒಂದು ಟಿಶ್ಯೂ ಪೇಪರ್ನೋ ಅಥವಾ ಒಂದು ಹತ್ತಿಯನ್ನು ಉಂಡೆನ ತಗೊಂಡು ಆ ತಿರುಳಿದ ಮೇಲೆ ಸವರ್ತು ಅಂತಂದರೆ ಆ ಸವರಿದಂಥ ಟಿಶ್ಯೂ ಪೇಪರ್ ಅಥವಾ ಹತ್ತಿನಲ್ಲಿ ಗಾಢ ಕೆಂಪು ಆಗಿತ್ತು ಅಂತಂದರೆ ಅದನ್ನು ಬಹಳಷ್ಟು ಆ ಥರ ಇಂಜೆಕ್ಷನ್ ಕೊಟ್ಟು ಮಾಡಿರ್ತಾರೆ ಅಂತ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ನಾನು ಎಲ್ಲ ವರ್ತಕರಲ್ಲಿ ಆಗ್ಬೋದು, ರೈತ ಬಾಂಧವದಲ್ಲಿ ಆಗ್ಬೋದು, ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ರಾಸಾಯನಿಕ ಇಲ್ಲದೆ ಇರುವಂತಹ ಪದಾರ್ಥಗಳನ್ನು ನೀಡುವಲ್ಲಿ ನಿಮ್ಮ ಪಾತ್ರ ಬಹಳ ಇದೆ. ಹಾಗಾಗಿ ಈ ಸಮಾಜದ ಒಂದು ಉತ್ತಮವಾದ ಬೆಳವಣಿಗೆಗೆ ತಾವೆಲ್ಲರೂ ಕೈ ಜೋಡಿಸ್ತಾ ರಾಸಾಯನಿಕ ಮುಕ್ತವಾದ ಪದಾರ್ಥಗಳನ್ನ ಮಾರುಕಟ್ಟೆಗೆ ತರಬೇಕು ಅಂತ ಕೇಳ್ಕೊತಾ, ತಮಗೆ ಕೊಯ್ಲೋತ್ತರ ತಂತ್ರಜ್ಞಾನದ ಬಗ್ಗೆ ಹೆಚ್ಚಿನ ಮಾಹಿತಿಯ ಅವಶ್ಯಕತೆ ಇದ್ದಲ್ಲಿ ನನ್ನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 9986304697. ಧನ್ಯವಾದಗಳು. ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ, ಹಾಗ ಹಾಳಾಗೂತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಇರುದಿಲ್ಲ ಸಣ್ಣ ಕುಣಿ ಹಸುರಾರಿ ಗಾಡಿ ಬರ್ತಾವ ಹೋಗ್ತಾವ, ಹುಳು ಮಣ್ಣು ಸೆಗಡಿ ಹಾರಾಡತಾವ, ಇದಕ ಅಂತಾರ ಹಾರಾಡು ತಿಪ್ಪಿ ಮಾಡಾಡು ಎಂದೆಂದು ನೀರಿಂದ ತಪ್ಪಿ, ಹಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ನೆಲದ ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ ಮಳೆ ನೀರು ಬರ್ತಾವ ನಾರಿ ನೀರು ಬರ್ತಾವ, ತಗಿನ ಸೆಗಡಿ ತೇಲಾಡಿ ಹೋಗ್ತಾದ, ಅಂತಾರ ತೇಲಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ, ಹೆಂಗ ಹಾಳಾಗೂತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಕಟ್ಟತಿರಿ ಹರಕ ಚೀಲ ಹೊಲ ಮುಟ್ಟದ್ರಾಗ ನಿಮ್ಮ ಗಾಡಿ ಸೂರಿ ಹೋಗುತ್ತಾದ ಗೊಬ್ಬರ ನೋಡ್ರಿ, ಇದಕ ಅಂತಾರ ನಡೆದಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ, ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಪ್ರತಿರಿ ಮನೆ ಕಡೆ ಸರಸರ ಬೆರಕಲಿಲ್ಲಂದ್ರ ಮಣ್ಣಾದ ಗೊಬ್ಬರ ಬಿಸಿಲು ಗಾಳಿಗೆ ಹಾಳಾಗಿ ಹೋಗ್ತಾದ, ಇದಕ ಅಂತಾರ ಮಲಗೂ ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂಗ ತಪ್ಪಿ, ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ, ಹೆಂಗ ಹಾಳಾಗೂತಾದ